ಸ್ವರೂಪದಲ್ಲಿ ಇದನ್ನ ಯಾವ ರೀತಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೀರಿ? ಮೊಟ್ಟ ಮೊದಲು ಮಾಡಬೇಕಾದ್ದು ಮಣ್ಣು ಪರೀಕ್ಷೆ. ಇದರ ಅನುಷ್ಠಾನ ಆಗಬೇಕಂತಂದ್ರೆ ಮಣ್ಣು ಪರೀಕ್ಷೆ ಆಗಬೇಕಾಗಿದೆ. ಮಣ್ಣು ಪರೀಕ್ಷೆ ಯಾವ ರೀತಿ ಮಾಡ್ತಾರಂತಂತಂದ್ರೆ, ನಾವು ಮಣ್ಣು ಪರೀಕ್ಷೆಯ ಕೇಂದ್ರಗಳು ಇದ್ದಾವೆ, ಸಾಯಿಲ್ ಟೆಸ್ಟಿಂಗ್ ಲ್ಯಾಬೊರೇಟರೀಸ್ ಪ್ರಯೋಗಾಲಯಗಳಿದ್ದಾವೆ ವಿವಿಧ ಕಡೆ, ಕೃಷಿ ವಿಶ್ವವಿದ್ಯಾಲಯಗಳಲ್ಲಿದ್ದಾವೆ, ಅಥವಾ ನಾವು ಕರ್ನಾಟಕ ಸರ್ಕಾರದ ಏನು ಡಿಪಾರ್ಟ್ಮೆಂಟ್ ಅಂತೀವಿ ಅಲ್ಲೇ ಕೆಲವೊಂದು ಮಣ್ಣು ಪರೀಕ್ಷಾ ಕೇಂದ್ರಗಳಿದ್ದಾವೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಬರ್ತಕ್ಕಂಥ ಏನು KVKS ಕೃಷಿ ವಿಜ್ಞಾನ ಕೇಂದ್ರಗಳಂತ ಏನಿರ್ತೀವೋ ಅಲ್ಲಿ ಪ್ರತಿಯೊಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರಗಳನ್ನು ಈಗ ತೆಗೆಯಲಾಗಿದೆ. ಅಲ್ಲೇ ರೈತರು ಮಣ್ಣನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕೊಟ್ಟಿದ್ದಾದರೆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳ ಪ್ರಮಾಣವನ್ನು, ಮತ್ತು ನಾ ಹೇಳಿದಾಗೆ ಅದು ಭೂಮಿಯಲ್ಲಿರ್ತಕ್ಕಂಥ ಮಣ್ಣು ಏನು ಕ್ಷಾರವಾಗಿದೆಯೋ ಅಮ್ಲೀಯವಾಗಿದೆಯೋ ಅಥವಾ ಲವಣಯುಕ್ತವಾಗಿದೆಯೋ ಅನ್ನೋದನ್ನು ಪರೀಕ್ಷೆ ಮಾಡಿ ಅವರು ರೈತರಿಗೆ ಅದನ್ನು ಕೊಡ್ತಾರೆ. ಅದು ಪರೀಕ್ಷೆ ಮಾಡಿಸೋದೇ ಮೊದಲನೇ ಕ್ರಮ ನೋಡ್ರಿ. ಈಗ ಪರೀಕ್ಷೆ ಮಾಡಿದ ನಂತರ ಆ ಮಣ್ಣಿನಲ್ಲಿರೋ ಕೊರತೆಗಳು, ಅದರ ಜೊತೆಗೆ ಅದಕ್ಕೆ ಕೊಡಬೇಕಾಗಿರೋ ಪೋಷಕಾಂಶಗಳು, ಇದರೆಲ್ಲದ್ರ ಬಗ್ಗೆ ವಿಜ್ಞಾನಿಗಳು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೋ ಹೇಗೆ ಅದರಲ್ಲಿ? ಹೌದ್ರಿ, ಅದೇನು ನಾನು ಮಣ್ಣಿನ ಆರೋಗ್ಯ ಕಾರ್ಡ್ ಅಂತ ಏನು ಹೇಳಿದೆ, ಆರೋಗ್ಯ ಕಾರ್ಡ್ದೊಳಗೆ ಏನು ಆರೋಗ್ಯ ಕಾರ್ಡ್ನಲ್ಲಿ ಏನಿರ್ತದಂದರೆ, ಅವರು ಮಣ್ಣನ್ನು ಪರೀಕ್ಷೆ ಮಾಡಿದ ಮೇಲೆ ಆಯಾ ರೈತನ ಹೊಲದಲ್ಲಿ ಈ ಥರದ ಪೋಷಕಾಂಶಗಳು ಕಡಿಮೆ ಇದಾವ, ಇದು ಒಂದು. ಎರಡನೇದ್ದು, ಇಲ್ಲ ನಿಮ್ಮ ಭೂಮಿ ಅಮ್ಲೀಯವಾಗಿದೆ ಅಥವಾ ಕ್ಷಾರವಾಗಿದೆ, ಅದಕ್ಕೆ ಈ ಭೂಮಿಯನ್ನು ಒಂದು ಉತ್ತಮ ಭೂಮಿ ಅಂತ ಮಾಡಬೇಕಾದ್ರೆ, ತರಬೇಕಾದ್ರೆ ಫಲವತ್ತಾದ ಭೂಮಿ ಅಂತ ಮಾಡಬೇಕಾದ್ರೆ ನೀವೇನೇನು ಯೋಜನೆಯನ್ನು ಹಾಕ್ಕೊಳ್ಬೇಕು, ಯಾವ ರೀತಿಯ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಅದರಲ್ಲಿ ಸೂಚಿಸಿರ್ತಾರೆ. ಮತ್ತು ಇನ್ನೊಂದೇನು ಹೇಳ್ತಾರೆ ಅಂದರೆ, ಯಾವ ಬೆಳೆಗಳು ನಿಮ್ಮ ಭೂಮಿಯ ಫಲವತ್ತತೆ ಆಧಾರದ ಮೇಲೆ ಯಾವ ಬೆಳೆಗಳು ಸೂಕ್ತ ನಿಮಗೆ ಬೆಳೀಲಿಕ್ಕೆ, ಆ ಬೆಳೆಗಳನ್ನು ನಾಲ್ಕೈದು ವಿವಿಧ ಬೆಳೆಗಳನ್ನು, ಸೂಕ್ತವಾದ ಬೆಳೆಗಳನ್ನು ಕೂಡ ಅದರಲ್ಲಿ ಸೂಚಿಸಿರ್ತಾರೆ. ಒಟ್ಟಾರೆ ಇದೊಂದು ಹೆಲ್ತ್ ಕಾರ್ಡ್ ಏನಪ್ಪಾ ಅಂದರೆ, ಅವ್ರಿಗೊಂದು ಒಂದು ಮಿರರ್ ಇದ್ದಂಗೆ ಅವ್ರಿಗೆ. ಅಗದಿ ನನ್ನ ಬೇಸಾಯ ಮಾಡಬೇಕಾದ್ರೆ ನಾನು ಏನೇನು ಯೋಜನೆಗಳನ್ನು ಹೆಂಗೆ ಹಾಕ್ಕೋಬೇಕು ಅನ್ನಲಿಕ್ಕೆ ಇದೊಂದು ಅವರಿಗೆ ದಾಖಲೆ, ಉತ್ತಮವಾದ ದಾಖಲೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಇನ್ನು ಈ ಮಣ್ಣು ಪರೀಕ್ಷೆ ಯಾವ ರೀತಿ ಮಾಡ್ತಾರೆ ಅಂತೀರಿ? ಕೆಲವೊಂದು ಸೈಂಟಿಫಿಕ್ ವೈಜ್ಞಾನಿಕ ಪದ್ಧತಿಗಳಿರ್ತವೆ, ಪದ್ಧತಿಗಳನ್ನು ಅನುಸರಿಸಿ ಮಾಡ್ತಾರೆ. ಆದರೆ ವಿಶೇಷವಾಗಿ ನಾವು ರೈತರಿಗೆ ಈ ಸಂದರ್ಭದಲ್ಲಿ ಹೇಳೋದೇನಪ್ಪ ಅಂತಂತಂದ್ರೆ, ಈ ಮೊದಲು ಈ ಯೋಜನೆ ಪ್ರಾರಂಭ ಆದಾಗ ಏನು ಮಾಡಿದ್ರಿ, ಒಂದು ಕಮ್ಯುನಿಟಿ ಬೇಸ್ ಮ್ಯಾಗ ಅಂದರೆ ಒಂದು ಏರಿಯಾ ತೊಗೊಂಡ್ಬಿಡ್ತಿದ್ರು, GPS ಸಿಸ್ಟಮ್ನಿಂದ ಹೋಗಿ ಏರಿಯಾದೊಳಗೆ ಅವರೇ ಗೌರ್ಮೆಂಟ್ ವತಿಯಿಂದನೇ ಸಾಯಿಲ್ ಸ್ಯಾಂಪಲ್ನ ತೊಗೊಂಡು ಯೋಜನೆ ಮಾಡಿ ಇಡೀ ಒಂದು ಜಿಲ್ಲಾವಾರು, ಇಲ್ಲಪ್ಪ ಈ ಜಿಲ್ಲೆಯೊಳಗೆ ಅಥವಾ ಈ ತಾಲೂಕಿನೊಳಗೆ ಅಥವಾ ಇಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಏರಿಯಾದೊಳಗೆ ಇಂಥ ಒಟ್ಟಾರೆ ಕ್ಷೇತ್ರದಲ್ಲಿ ಒಟ್ಟಾರೆ ಇಂಥ ಒಂದು ಸಮಸ್ಯೆ ಇದೆ, ಈ ಸಮಸ್ಯೆಗೆ ಒಟ್ಟಾರೆಯಾಗಿ ಏನು ತೊಗೋಬೇಕು ಅನ್ನುವಂಥದ್ದು ಒಂದು ವಿಶೇಷವಾಗಿ ಮೊದಲು ಪ್ರಾರಂಭ ಮಾಡಿದರು. ಮುಂದೆ ಬರಬರ್ತಾ ಇಲ್ಲ ಪ್ರತಿಯೊಬ್ಬ ರೈತರು ಮಾಡಿಸಿಬಿಡಲಿ, ಪ್ರತಿಯೊಬ್ಬ ರೈತರು ತಮ್ಮದೇ ಸ್ಯಾಂಪಲನ್ನು ತೊಗೊಂಡು ಹೋಗಿ ಕೊಟ್ಟುಬಿಟ್ರೆ ಆ ಸ್ಯಾಂಪಲನ್ನು ಮಾಡಿ ಅವರು ಈ ಕಾರ್ಡನ್ನು ಅವರಿಗೆ ತಲುಪುವಂಥ ಒಂದು ವ್ಯವಸ್ಥೆ ಮಾಡ್ತು. ಇದು ಒಂದಿಷ್ಟಿಂದ ಒಳ್ಳೆಯದು, ಯಾಕಂದರೆ ಏನಾಗುತ್ತಂದ್ರೆ ಎಲ್ಲ ಒಂದು ಜಿಲ್ಲಾವಾರು ಹಿಡಿದು ಕೂಡಲೇನ ಅದನ್ನು ಎಲ್ಲರೂ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ರೈತರು ಒಬ್ಬೊಬ್ಬರೇ ರೈತರಾದರೆ ತಮ್ಮತಮ್ಮೇ ಹೊಲದೊಳಗೆ ತಾವೇ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ರೈತರು ಈ ಪರೀಕ್ಷೆ ಮಾಡೋಕ್ಕಿಂತ ರೈತರು ಮಾಡಬೇಕಾಯ್ತಂದ್ರೆ ಮಣ್ಣು ಸ್ಯಾಂಪಲನ್ನು ಅವರು ತೊಗೊಂಡು ಹೋಗಿ ಕೊಡೋದು. ಲ್ಯಾಬೊರೇಟ್ರಿಯೊಳಗೆ ಹಲವಾರು ವೈಜ್ಞಾನಿಕ ಪದ್ಧತಿಗಳಿರ್ತಾವೆ, ಆ ಪದ್ಧತಿಗಳನ್ನು ಅನುಸರಿಸಿ ಅವರು ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಗುರುತಿಸಿ ಈ ಕಾರ್ಡಿನ ಮುಖಾಂತರ ರೈತರಿಗೆ ತಿಳಿಸ್ತಾರೆ. ಅಂದರೆ ನಮ್ಮ ರೈತ ಮಿತ್ರರೇ ನೇರವಾಗಿ ಸ್ಯಾಂಪಲನ್ನು ತೊಗೊಂಡು ಹೋಗ್ಬೋದು ಅಂತೀರಿ ನೀವು? ಹೌದು, ತಮ್ಮ ಕ್ಷೇತ್ರದಿಂದ. ಹೌದು ಹೌದು. ಅಲ್ಲಿ ಏನಾದರೂ ವೈಜ್ಞಾನಿಕವಾಗಿ ಪದ್ಧತಿ ಏನಾದರೂ ಅವರು ಫಾಲೋ ಮಾಡಬೇಕಾಗತ್ತಾ? ಹೇಗೆ? ಅದು ಬಹಳ ಅವಶ್ಯ. ಯಾಕಂದರೆ ಮೊದಲು ನೋಡ್ರಿ, ಮಣ್ಣು ತೆಗಿಬೇಕಾದ್ರೆ 2.5 ಹೆಕ್ಟರ್ ಇರ್ಬೋದು, ಒಬ್ಬರು ರೈತ ಒಂದು ಕಡೆ 10 ಹೆಕ್ಟರ್ಸ್ ಇರ್ಬೋದು. ನಿಮ್ಗೆ ಗೊತ್ತಿದ್ದ ಹಾಗೆ ನಮ್ಮ ದೇಶದೊಳಗೆ ಸುಮಾರು 60-70% ರೈತರು ಸಣ್ಣ ಹಿಡುವಳಿದಾರರು, ಅಂದರೆ 2 ಹೆಕ್ಟರ್ 2.5 ಹೆಕ್ಟರ್ ಇದ್ದವರೇ ಜಾಸ್ತಿ ಬಂದಿರ್ತಾರೆ. ಅಂಥವ್ರು ಏನು ಮಾಡ್ಬೇಕಂದ್ರೆ, ನನ್ನ ಹೊಲ ಐತಿ ಅಂತಂದರೆ ಆ ಹೊಲದಲ್ಲಿ ಅವರು ಆ ಮಣ್ಣನ್ನು ತೆಗಿಲಿಕ್ಕೆ ಒಂದು ಹೇಳುವಂಥ ಪದ್ಧತಿ, ಅದನ್ನು ವೈಜ್ಞಾನಿಕವಾದ ಪದ್ಧತಿ ಅಂತ ಹೇಳ್ತೀವಿ. ಅದು ಆ 2.5 ಹೆಕ್ಟರ್ನ ರಿಪ್ರೆಸೆಂಟ್ ಮಾಡುವಂಥ ಸ್ಯಾಂಪಲ್ ತೆಗಿಬೇಕಾಗುತ್ತೆ. ಇಡೀ ಹೊಲದ ಮಣ್ಣಂತೂ ತೊಗೊಂಡು ಹೋಗಿ ಕೊಡೋಕ್ಕಾಗೋದಿಲ್ಲ, ಅವ್ರಿಗೆ ಬೇಕಾಗಿದ್ದು ಎಷ್ಟು ರೀ, ಬರೀ 1 ಕಿಲೋ ಮಣ್ಣಾರು ಸಾಕು. ಅದಕ್ಕೆ ಏನು ಮಾಡ್ಬೇಕಂದ್ರೆ, ಅವರು ಹೊಲದ 4 ಮೂಲೆಗಳಿಂದ ಅವ್ರು ಗುರುತು ಮಾಡ್ಕೋಬೇಕು, 4 ಮೂಲೆಗಳಲ್ಲಿ ತೆಗಿಬೇಕು, ಮಧ್ಯದೊಳಗೆ ತಕ್ಕೋಬೇಕು. ಇದು ಎಷ್ಟಾಗುತ್ತೆ? 5 ಅಕ್ಕವು. ಆದ್ರೆ ನಾವೇನು ಹೇಳ್ತೀವಿ, ಸಾಧಾರಣ 8-10 ಸ್ಯಾಂಪಲ್ ತೆಗಿರಂತೀವಿ. ಹಂಗೆ ಮತ್ತು ಬೇರೆ ಬೇರೆ ವಿವಿಧ ಏನು 4 ಮೂಲೆ ಮಧ್ಯ ಅವನು ಬಿಟ್ಟು ಮತ್ತೆ ಅಲ್ಲಲ್ಲೇ ರ್ಯಾಂಡಮ್ ಆಗಿ ಅವರೇ ಕೆಲವೊಂದು ಗುರುತುಗಳನ್ನು ಹಾಕ್ಕೋಬೇಕು. ಇದು ಮೊದಲು ಗುರುತು ಮಾಡ್ಕೊಳ್ಬೇಕಾದ್ದು. ಇನ್ನು ಮಣ್ಣು ತೆಗಿಬೇಕಾದ್ರೆ ಏನಿಲ್ಲ, ಒಂದು ಅವರು ನಾವೊಂದು ಹೇಳ್ತೀವಿ ಈಗ ವಿ ಶೇಪ್ ಅಂತೀವಿ, ವಿ ಶೇಪ್ ಅಂದರೆ ತ್ರಿಕೋಣ ಶೇಪದೊಳಗೆ ಗುರ್ತು ಮಾಡ್ಕೋಬೇಕು ಆ ಸ್ಪಾಟ್ನೊಳಗೆ, ಅದು ಎಷ್ಟು ಸೈಜ್ ಒಂದು ಮಾಡಿಕೊಂಡು ಆ ತ್ರಿಕೋಣ ಸೈಜ್ದೊಳಗೆ ಅವರು ಅದನ್ನು ಭೂಮಿನ ಅಗಿಬೇಕಾಗುತ್ತೆ. ಸಾಧಾರಣ 20 ಸೆಂಟಿಮೀಟರ್ ಅಂತೇನು ಹೇಳ್ತೀವಿ, 15-20 ಸೆಂಟಿಮೀಟರ್ ಆಳದೊಳಗೆ ಅದನ್ನು ಭೂಮಿನ ಅಗಿಬೇಕು. ಆ ಅಗದಂಥ ಭೂಮಿಯಿಂದ ಏನು ಬರ್ತೈತಿ ಆ ಪದರಗಳನ್ನು ಅದನ್ನು ಸಾಯ್ಲು ಅವ್ರು ತಗೋಬೇಕು. ತಗೊಂಡು ಇವೆಲ್ಲ ಒಂದು ನಾ ಹೇಳಿದ್ದಲ್ಲ 8-10 ಅವರು ಒಂದು ಹೊಲದಾಗಿರ್ತಕ್ಕಂಥ ವಿವಿಧ ಭಾಗಗಳಿಂದ ಈ ಥರ ಮಣ್ಣನ್ನು ಅವರು ಆಯ್ಕೆ ಮಾಡಿಕೊಂಡು ತೊಗೊಂಡು ಬಂದು ನೆರಳಿನಲ್ಲಿ ಬಿಸಿಲಾಗಲ್ಲ ಗಿಡದ ನೆರಳಿನೊಳಗೆ ಅಷ್ಟು ಮಣ್ಣು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಕಲ್ಲು ಅಥವಾ ಏನಾದ್ರು ಕಸ ಕಡ್ಡಿ ಅವನ್ನೆಲ್ಲ ತೆಗೆದು ಹಾಕಿ ಅದು ಹೆಂಗಂದ್ರೆ ಅದನ್ನು ಒಂಥರ ಫೈನ್ ಪೌಡರ್ ಮಾಡಿದಂಗೆ ಕೈಲಿ ಎಲ್ಲ ಒಡೆದು ಚೆನ್ನಾಗಿ ಪೌಡರ್ ಮಾಡಿದಂಗೆ ಮಾಡಬೇಕು. ಮಾಡಿದ ಮೇಲೆ ಅದನ್ನು ನಾವು ಚಕ್ ಚೌಕ ಹರಡ್ಬೇಕ್ರಿ, ಅದನ್ನು ಚಕ್ ಚೌಕ ಹರಡ್ಬೇಕು. ಅದು ಏನು ಟೋಟಲ್ ಅವ್ರು ಮಣ್ಣು ತಂದಿರ್ತಾರೆ. ಮಾಡಿದ ಮೇಲೆ ಅದರೊಳಗೆ 4 ಭಾಗ ಮಾಡಬೇಕು. ನಾವು ಹೆಂಗೆ 1 ರೂಪಾಯಿದಾಗ 4 ಭಾಗ ಅಂತ ಹೇಳ್ತೀವಿ, ಅದನ್ನು ಚಕ್ ಚೌಕ 4 ಭಾಗ ಮಾಡಿದರೆ 4 ಭಾಗ ಆದಾಗ ಅವರು ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ ಅಂದರೆ ಈಗ 2-4 ಅಥವಾ 1-3 ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ 2 ಭಾಗಗಳನ್ನು ಮಣ್ಣನ್ನು ತಗೊಂಡು ಚೆನ್ನಾಗಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡಿ ಅದರಲ್ಲಿಯೇ 1 ಕಿಲೋದಷ್ಟು ಮಣ್ಣನ್ನು ಈ ಲ್ಯಾಬೊರೇಟ್ರಿಗಳಿಗೆ ಒಯ್ದು ಕೊಟ್ಟುಬಿಟ್ರೆ ಅವರು ಅದನ್ನು ಪರೀಕ್ಷೆ ಮಾಡಿ ಅವ್ರಿಗೆ ಕೊಡ್ತಾರೆ. ಇವಾಗ ಈ ಪರೀಕ್ಷೆ ಮಾಡಿ ಈ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಏನು ಕೊಡ್ತಾರಲ್ಲ ಅದರಲ್ಲಿ ಕೆಲವೊಂದು ವಿವರಗಳನ್ನು ಅವರು ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಯಾವ ರೀತಿ ಮಣ್ಣಿನ ಫಲವತ್ತತೆಯನ್ನು ಒಬ್ಬ ರೈತ ಹೆಚ್ಚು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಅವರು ಸಲಹೆಗಳನ್ನು ಕೂಡ ನೀಡ್ತಾರೆ. ಈ ಸಲಹೆಗಳು ಎಷ್ಟು ಮುಖ್ಯ ಅಂತೀರಿ ನೀವು? ಯಾಕಂದರೆ ನಾನು ಹೇಳ್ತೀನಿ ಕೆಲವೊಂದಿಗೆ ಏನಾಗ್ತದೆ ಸಲಹೆಗಳ ರೂಪದಲ್ಲಿ ಕೊಡುವಾಗ ಅದು ವಿಶೇಷವಾಗಿ ಒಂದ್ಸಲ ಅವ್ರಿಗೆ ಅರ್ಥ ಆಗಲಿಕ್ಕಿಲ್ಲ. ಆದರೆ ಅದಕ್ಕೆ ರೈತರಿಗೆ ನಾನು ಈ ಸಂದರ್ಭದಲ್ಲಿ ಏನು ಹೇಳ್ತೀನಿ ಅಂದರೆ ನೀವು ಏನು ಸಲಹೆ ತಗೋತೀರಿ ನಿಮಗೆ ಸುಮ್ಮನೆ ತಿಳಿತಂತೂ ಹೋಗಬೇಡ್ರಿ, ನಿಮಗೆ ತಿಳಿಯುವವರೆಗೆ ಒಂಬಿಟ್ಟು 10 ಸಲ ವಿಜ್ಞಾನಿಗಳನ್ನು ಕೇಳಿರಿ. ಅಥವಾ ನಾನು ಇನ್ನೂ ಎಷ್ಟೋ ಸಲ ಹೇಳ್ತೀನಿ, ವಿಜ್ಞಾನಿಗಳಷ್ಟೇ ಅಲ್ಲ ಕೆಲವೊಬ್ಬರು ರೈತರೇ ವಿಜ್ಞಾನಿಗಳಾಗಿದ್ದಾರೆ. ಕೆಲವು ಮಂದಿ ಎಷ್ಟೋ ಸಲ ನೋಡ್ರಿ, ನಾವು ಅನ್ನೋದಲ್ರಿ ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಅಥವಾ ನಮ್ಮ ಪಕ್ಕ ಇರ್ತಕ್ಕಂಥವ್ರ ಮಾತು ನಾವು ಭಾಳ ಕೇಳ್ತೀವಿ, ಅವ್ರು ಹೇಳು ಪದ್ಧತಿ ಅವ್ರಿಗೆ ಹಿಡಿಸ್ತೈತಿ. ಹಂಗೆ ಎಷ್ಟೋ ಮಂದಿ ಅವರು ಒಬ್ಬೊಬ್ಬರು ಊರಾಗ ಒಬ್ಬೊಬ್ಬರು ಇಬ್ಬರು ಅಗದಿ ಉತ್ತಮ ರೈತರು ಅಂತೇಳಿ ಸಿಕ್ಕ ಸಿಗ್ತಾರೆ. ಅವರು ವಿಶೇಷವಾಗಿ ವೈಜ್ಞಾನಿಕ ಪದ್ಧತಿ ಅಳವಡಿಸ್ತಾರೆ, ಪರಂಪರಾಗತವಾಗಿ ಏನು ಮನೆಯಲ್ಲಿರ್ತದೆ ಅದನ್ನು ಅವರು ಮಿಶ್ರಣ ಮಾಡಿಕೊಂಡು ಮಾಡುವಂಥ ರೈತರಿರ್ತಾರೆ. ಅವ್ರನ್ನ ಕೇಳಿರಿ ಅಥವಾ ವಿಜ್ಞಾನಿಗಳನ್ನ ಕೇಳಿರಿ ಯಾವ ರೀತಿ ಈ ಪೋಷಕಾಂಶ ಹೆಚ್ಚು ಮಾಡಬೇಕಾದ್ರೆ ಯಾವ ಗೊಬ್ಬರಗಳನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು. ಬರೀ ಗೊಬ್ಬರನ ಅಂತಲ್ಲ, ಪ್ರಮುಖವಾಗಿ ಹಾಕೋದೇನಪ್ಪ ಅಂದರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇರುವುದಲ್ಲ ಅಂದರೆ ಕೊಟ್ಟಿಗೆ ಗೊಬ್ಬರ. ಏನು ಸಗಣಿ ಗೊಬ್ಬರ ಅಂತೀವಿ, ಕೊಟ್ಟಿಗೆ ಗೊಬ್ಬರ ಅಂತೀವಿ, ಅದನ್ನು ಮೊದಲು ಹಾಕಕ್ಕೆ ಕಲಿಬೇಕು. ಅದನ್ನು ಹಾಕಿದರೆ ಇಲ್ಲಿರ್ತಕ್ಕಂಥ 70 ಇಲ್ಲಿ ಏನು ಇವತ್ತು ಅವರು ಮಣ್ಣಿನೊಳಗೆ ಏನು ಸಮಸ್ಯೆ ಅಂದ್ಕೊಂಡಾರ ಅದರ 70-80% ಸಮಸ್ಯೆ ತನ್ನಿಂದ ತಾನೇ ನಿವಾರಣೆ ಆಗ. ಆದರೆ ಎಲ್ಲರೂ ಏನಾಗ್ಲಿಕ್ಕಂದ್ರೆ ಈ ಎಲ್ಲರಿ ನಮ್ಮ ಮನೆಯಾಗ ದನನ ಇಲ್ಲರಿ, ದನನ ಸಾಕೋದಿಲ್ಲ, ಸಗಣಿ ಎಲ್ಲಿ ಸಿಗಬೇಕೈತಿ ಅನ್ನುವಂಥ ಬರ್ತದೆ. ಹಂಗೆ ಅಂದರೆ ಆಗೋದಿಲ್ಲ. ಈಗ ನೋಡಿರಿ ಹೊಟ್ಟೆ ನಂದು ಕಡಿತೈತೆ ಅಂದರೆ ನಾನಾ ಜೀವನ ತಿನ್ನಬೇಕು. ಹಂಗೆ ರೈತರಾದವರು ಮಿನಿಮಮ್ 2.5 ಎಕ್ಟರ್ ಇದ್ದರೆ 1 ದನ ಸಾಕೊಳ್ಳಿಕ್ಕೆ ಆಗುತ್ತೆ. ಅದಕ್ಕೆ ನಾವು ಏನಂತೀವಿ ಇಂಟಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ, ಸಮಗ್ರವಾದ ಕೃಷಿ ಪದ್ಧತಿಗಳಂತ ಹೇಳ್ತೀವಿ. ಸಮಗ್ರವಾದ ಕೃಷಿ ಪದ್ಧತಿಯೊಳಗೆ ಏನು ಕೃಷಿಗೆ ಪೂರಕವಾದಂಥ ಕಾರ್ಯಕ್ರಮಗಳಿದ್ದು ದನ ಸಾಕೋದು ಏನು ಕಾರ್ಯಕ್ರಮ ಇತ್ತು ಅದು ಪ್ರಮುಖವಾದದ್ದು. ಅದನ್ನು ಅವರು ಸಾಕೊಂಡ ಯಾಕಂದರೆ ಅವರಿಗೆ ಅದು ಸ್ವಲ್ಪ ಪ್ರಾಧಾನ್ಯ ಕೊಡ್ತೈತಿ, ಅವರಿಗೆ ಸಮಯಕ್ಕೆ ಸ್ವಲ್ಪ ಇನ್ಕಮ್ಮು ಆಗುತ್ತೆ. ಅದರ ಜೊತೆಗೆ ಅವ್ರಿಗೆ ಮುಖ್ಯವಾಗಿ ಅವ್ರ ಭೂಮಿನ ಕಾಪಾಡಲಿಕ್ಕೆ ಅದೊಂದು ಮುಖ್ಯ ಆಧಾರ. ಅದಕ್ಕೆ ಸಗಣಿ ಗೊಬ್ಬರ ಹಾಕ್ಕೊಳ್ಳೇಬೇಕು, ಅದಕ್ಕಾಗಿ ಅವರು ಪೂರಕವಾಗಿ ಈ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಒಂದು ಎರಡನೇದ್ದು ಈಗ ನಾವು ನೋಡ್ರಿ ಎಷ್ಟೋ ವರ್ಮಿ ಕಾಂಪೋಸ್ಟು ನಾವು ಹೇಳ್ತೀವಿ, ವರ್ಮಿ ಕಾಂಪೋಸ್ಟ್ ಮಾಡ್ಕೊಳ್ಳೋದು ಎಷ್ಟು ಸರಳವಾದ ಪದ್ಧತಿ ಐತಿ. ಪ್ರತಿಯೊಬ್ಬರು ನಾಳೆ ಪ್ರತಿಯೊಬ್ಬರು ರೈತರಿಗೆ ಮಾಡ್ಕೊಳ್ಳೋಕೆ ಹತ್ತಿಲ್ಲ. ಅದಕ್ಕೆ ನಾನು ಇನ್ನೂ ಒಂದು ಈ ಸಂದರ್ಭದೊಳಗೆ ಆಯಾ ಊರಿನ ಮುಖಂಡರಿದ್ದವರು ತಮ್ಮ ಊರಿನ ಮಟ್ಟದೊಳಗೆ ಒಂದು ಯಾಕೆ ಅವರು ವರ್ಮಿ ಕಾಂಪೋಸ್ಟ್ ಯೂನಿಟನ್ನು ಮಾಡ್ಕೋಬಾರ್ದು, ಎಲ್ಲ ಇಡೀ ಊರಿನ ಕಸ ಕಡ್ಡಿ ತೊಗೊಂಡು ಅಲ್ಲಿ ಹಾಕಿ ವರ್ಮಿ ಕಾಂಪೋಸ್ಟ್ ಮಾಡಿ ಊರು ವತಿಯಿಂದನೇ ಮಾರಲಿ ರೈತರಿಗೆ. ಅಲ್ಲೇ 2 ಲಾಭ ಐತ್ರಿ, ಒಂದು ಅಲ್ಲೇ ಅವರ ಊರಿನ ಏನು ಕಸ ಐತಿ ಅದರ ಸದುಪಯೋಗ ಆಕತಿ. ಇವತ್ತೇನು ಸಗಣಿ ಗೊಬ್ಬರ ಸಿಗೋದಿಲ್ಲ ಅಂತಾರ, ಆ ಸಗಣಿ ಗೊಬ್ಬರ ರೂಪದೊಳಗೆ ವರ್ಮಿ ಕಾಂಪೋಸ್ಟ್ ರೂಪದೊಳಗೆ ಆ ಗೊಬ್ಬರ ಸಿಗ್ತೈತಿ. ಮತ್ತು ಎಷ್ಟೋ ಜನ ಯುವಕರಿಗೆ ಅದೊಂಥರ ಉದ್ಯೋಗ ಆಕತ್ರಿ. ಹೌದು, ನಮಗೆ ಬೇಕಾಗಿದ್ದು ಇದು ಬೇಕಾಗಿದೆ ಹಳ್ಳಿಯೊಳಗೆ. ಇದೊಂಥರದ ಏನಿವತ್ತು ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಏನು ಪೂರಕವಾದಂಥ ಕೆಲಸಗಳವಲ್ಲ, ಎಷ್ಟೋ ಯುವಕರಿಗೆ ಒಂದು ಒಂದು ದಾರಿದೀಪ ಆಕತಿ, ಉದ್ಯೋಗ ಕೊಡುವಂಥ ವ್ಯವಸ್ಥೆ ಐತಿ. ಅದಕ್ಕೆ ದಯವಿಟ್ಟು ರೈತರು ನೀವು ಇದನ್ನು ಸಂಪೂರ್ಣವಾಗಿ ಈಗ ಸಗಣಿ ಗೊಬ್ಬರ ಇಲ್ಲಂದ್ರೆ ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ಯಾವ ರೀತಿಯ ಗೊಬ್ಬರಗಳನ್ನು ನಾವು ತಯಾರು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಯಾವ ರೀತಿಯ ಗೊಬ್ಬರದ ಗಿಡಗಳನ್ನು ನಾವು ಬೆಳೆಸ್ಬೋದು, ಅದನ್ನು ನಾವು ಗೊಬ್ಬರವಾಗಿ ಹೇಗೆ ಬಳಸ್ಬೋದು, ಮಾಹಿತಿಯನ್ನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ತಗೊಳ್ರಿ. ಸಾಕಷ್ಟು ಪುಸ್ತಕಗಳನ್ನು ಕನ್ನಡದಲ್ಲಿ ರೈತರು ತಿಳಿಯುವಂಥ ಪುಸ್ತಕಗಳನ್ನು ನಾವು ಪ್ರಕಟ ಮಾಡ್ತಾ ಇದ್ದೀವಿ. ಎರೆಹುಳ ಗೊಬ್ಬರ ತಯಾರಿಕೆ ಮತ್ತು ಗ್ರೀನ್ ಮ್ಯಾನ್ಯೂರ್ ಬಗ್ಗೆ ವಿವರವಾದಂಥ ಎಲ್ಲ ಮಾಹಿತಿಯನ್ನು ಕೊಡೋದಿದೆ. ಅದಕ್ಕಿಂತ ಪೂರಕವಾದ ವ್ಯವಸ್ಥೆ ನೀವು ಮಾಡಿಕೊಂಡ್ರೆ ಮಾತ್ರ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಆಗ್ತದೆ, ಇಲ್ಲಿಕಂದ್ರೆ ಆಗೋದಿಲ್ಲ. ನಂತರ ಏನಪ್ಪ ಅಂದರೆ ಸಣ್ಣ ಪುಟ್ಟ ಅಮೆಂಡ್ಮೆಂಟ್ಸ್, ನಾವು ಪದ್ಧತಿಗಳು ತಿದ್ದುಪಡಿಗಳನ್ನು ನಾವು ಅದರಲ್ಲಿ ಸೂಚಿಸ್ತೀವಿ, ಅದನ್ನು ಮಾಡ್ಬೋದು. ಮೂರನೇದ್ದು ಬೆಳೆ ಹೇಳಿರ್ತೀವಿ ನಾವು ಅದ್ರಾಗ, ಅದರ ಮಾಹಿತಿ ಪೂರ್ಣವಾಗಿ ತಕ್ಕೋಬೇಕು. ಯಾಕಂದರೆ ಕೆಲವೊಂದು ಉದಾಹರಣೆಗೆ ಹೇಳ್ತೀನಿ ನಿಮಗೆ, ಈಗ ಇವು ಗೋಂಜಾಳ ಅಥವಾ ಸನ್ಫ್ಲವರ್, ಸೂರ್ಯಕಾಂತಿ ಅಥವಾ ಕಬ್ಬು, ಇಂಥ ಬೆಳೆಗಳು ಏನಪ್ಪ ಅಂದರೆ ಅವು ಬೆಳೆಯುವ ಪ್ರಮಾಣನೇ ಹೆಚ್ಚು, ಅವಕ್ಕೆ ನಿಜವಾಗಿ ನಾವು ಬೇಕು ತಾಕತ್. ಹಳ್ಳ್ಯಾಗ ಗರಡಿ ಮನೆಯೊಳಗೆ ಕುಸ್ತಿಪಟ್ಟು ಬೆಳೆಸ್ತಂಗ್ ರೀ ಅದು. ಹೌದೌದು, ಆ ಕುಸ್ತಿಪಟ್ಟು ಬೆಳಿಬೇಕಂದ್ರೆ ಹೆಚ್ಚು ಹೆಚ್ಚು ಪೋಷಕಾಂಶ ಕೊಡಬೇಕಾಗ್ತದೆ. ಹಂಗೆ ಪೂರಕವಾಗಿ ಅವರು ಅದನ್ನು ಕೊಟ್ಟಾಗ ಬರ್ತೈತೆ. ಆದರೆ ಆ ಭೂಮಿಯೊಳಗೆ ಅಷ್ಟು ಪ್ರಮಾಣದೊಳಗೆ ಇಲ್ಲಂದ್ರೆ ಅಂಥವ್ನು ಬೆಳಿಬೇಡ್ರಿ ಅಂತ ಇವತ್ತು ನಾವು. ನೀವು ನಿಮ್ಮ ಭೂಮಿ ಲೆವೆಲ್ ಸ್ವಲ್ಪ, ನಾ ಹೇಳೋದು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದನೇ ನಿಮ್ಮ ಭೂಮಿ ಫಲವತ್ತತೆ ಹೆಚ್ಚಾಕತ್ತೆ ಅಂದ್ಕೊಂಡಿದ್ರೆ ತಪ್ಪು. ಇಲ್ಲ, ರಾಸಾಯನಿಕ ಗೊಬ್ಬರ ಹೆಂಗೆ ರೀ, ಊಟ ಜೋಡಿ ಉಪ್ಪಿನಕಾಯಿ ಇದ್ದಂಗೆ. ಊಟ ಮೂಲ, ಊಟ ಯಾವುದು, ನಾವೇನು ನಾವು ಸಾವಯವ ಗೊಬ್ಬರ ಅಂತ ಏನು ಹೇಳ್ತೀವಿ, ಅದು ಊಟಿದ್ದಂಗೆ, ಆ ಮಣ್ಣಿಗೆ ಊಟಿದ್ದಂಗೆ, ಅದನ್ನು ಮೊದಲು ಕೊಡ್ರಿ. ಮೇಲೆ ಉಪ್ಪಿನಕಾಯಿ ರೂಪದೊಳಗೆ ಏನು ನಾವು ವೈಜ್ಞಾನಿಕವಾಗಿ ಯಾವ ಬೆಳಿಗ್ಗೆ ಎಷ್ಟೆಷ್ಟು ಹಾಕ್ಬೇಕು ಅಂತೀವಿ ಅಷ್ಟು ಹಾಕ್ರಿ. ಅದು ಹೆಚ್ಚಿನ ಪ್ರಮಾಣದೊಳಗೆ ಒಟ್ಟು ಹಾಕ್ಬೇಡ್ರಿ. ಅವಘಡ ಆಗಿದ್ಯಾವಪ್ಪ ಅಂದರೆ ಹೆಚ್ಚಿನ ಪ್ರಮಾಣದೊಳಗೆ, ಹೇಳಿದಕ್ಕಿಂತನೂ ಹೆಚ್ಚಿನ ಪ್ರಮಾಣದೊಳಗೆ ರಾಸಾಯನಿಕ ಗೊಬ್ಬರ ಹಾಕಿ ಮಣ್ಣಿನ ಆರೋಗ್ಯ ಕೆಟ್ಟಿದೆ. ಆಮೇಲೆ ಒಟ್ಟಾರೆ ಸಾವಯವ ಗೊಬ್ಬರಗಳನ್ನು ಬಳಸಲಾರದೆ ಇರೋದ್ರಿಂದ ಆರೋಗ್ಯ ಕೆಟ್ಟಿದೆ. ಅದು ಈಗ ಅನಿವಾರ್ಯ ಆಗಿದೆ, ಅದರ ಆರೋಗ್ಯ ಕಾಪಾಡೋದು ಇವಾಗ ಅನಿವಾರ್ಯ ಆಗಿದೆ ನಮಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ಮಾಹಿತಿನ ನೀವು ಹೇಳಿದಾಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಡ್ರಿ, ಮಾಡಿದರೆ ಅನುಕೂಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸಿದ್ರೆ. ಮಣ್ಣಿನ ಆರೋಗ್ಯ ಕಾಪಾಡೋದ್ರಲ್ಲಿ ಅಥವಾ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡೋದ್ರಲ್ಲಿ ಈ ಮಣ್ಣಿನ ಆರೋಗ್ಯ ಚೀಟಿ ಭಾಳ ಮುಖ್ಯ ಆಗ್ತದೆ. ರೈತ ಮಿತ್ರರು ಈ ಯೋಜನೆಯ ಸದುಪಯೋಗ ಪಡ್ಕೋಬೇಕು ಮತ್ತು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ನಮ್ಮೆಲ್ಲರ ಆರೋಗ್ಯ, ಯಾಕಂದರೆ ಉತ್ತಮ ಮಣ್ಣಿನಿಂದ ಬೆಳೆಯುವಂಥ ಬೆಳೆಗಳಿಂದ ಜನಸಮುದಾಯದ ಆರೋಗ್ಯ ಕೂಡ ನಾವು ಕಾಪಾಡ್ಬೋದು ಅಂತ ತಾವು ಹೇಳಿದ್ರಿ. ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ಇವತ್ತು ನಮ್ಮ ಜೊತೆ ಹಂಚಿಕೊಂಡ್ರಿ. ಇದರಿಂದ ನಮ್ಮೆಲ್ಲ ರೈತ ಮಿತ್ರರಿಗೆ ಅನುಕೂಲ ಆಗ್ತದೆ ಅಂತೇಳಿ ಆಶೆ ಪಡೋಣ. ನಿಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಕೂಡ ನಮಸ್ಕಾರ. ಇದುವರೆಗೆ ಮಣ್ಣಿನ ಆರೋಗ್ಯ ಚೀಟಿ ಹೆಲ್ತ್ ಕಾರ್ಡ್ ಕುರಿತು ಡಾಕ್ಟರ್ ಐ.ಎಸ್. ಕಟಗೇರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರುಣ್ ನಾಯಕ್. ಈಗ ಬಸವನ ಬಾಗೇವಾಡಿಯ ಕೊಲಹಾರದ ಪರಪ್ಪ ಸಂಗಪ್ಪ ಗಣಿ ಹಾಗೂ ಸಂಗಡಿಗರಿಂದ ಹಂತಿ ಪದ ಕೇಳೋಣ. ಪೂರಾ